ಮುಖದ ಬಾಲಿಕೆ ಪಗಡೆ ಆಡಾಳ ನೋಡ ಪಗಡಿ ತಿಗಡಿ ತಿಗಡಿಯ ಕಾಯಿ ಆರಿಶಾಳ ನೋಡ ಕಾಯಿ ತಗೊಂಡು ಕೈಲಾಸ ಕೊಗಿ ಕೈಲಾಸಕ್ಕೋಗಿ ಕಾಯಿ ಕಂಬಕ್ಕ ಕಟ್ಟಿಸಿನಿ ಬೇಡ ಏಳು ಮಂದಿ ಕೊಳ್ಳರ್ನ ಕರೆದು ತಾಟಿ ತಾಮಾಡ ನೀ ಬರುವ ರಸ್ತಾದಾಗ ನೀ ಬರುವ ರಸ್ತಾದಾಗ ಕುಳರಿ ಕುಣಿಸ ಬಸವರಾಜ ನೀಲಪ್ಪ ಹಡಗಲಿ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುತ್ತಿರುವಿರಿ. ಕೂಡ ನೀ ಹಾಡ ನಮ್ಮ ಕೂಡ ನೀ ಹೆಂಗ ಅರಿಯ ಜೋಡ ನೀ ಹಾಡ ನಮ್ಮ ಕೂಡ ನೀ ಹಾಡ ನಮ್ಮ ಕೂಡ ನೀ ಹೆಂಗ ಅರಿಯ ಜೋಡ ನೀ ಹಾಡ ನಮ್ಮ ಕೂಡ ನೀ ಹಾಡ ನಮ್ಮ ಕೂಡ ನೀ ಹಾಡ ನಮ್ಮ ಕೂಡ ನೀ ಹೆಂಗ ಅರಿಯ ಜೋಡ ನೀ ಹಾಡ ಶಕ್ತಿ ಅಂದಿ ಇಂದಿಗೂ ಆಧಾರವರು ಜೋಡ ಶಿವ ಕೂಡ ಒಂದ ಗಿಡ